ಕರಕುಶಲ ಕರ್ಮಿಗಳಿಗೆ ಸಾಲ ಸೌಲಭ್ಯ ಯೋಜನೆ, ಸುಗಮ ಜೀವನಕ್ಕೆ ಆದ್ಯತೆ, ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ. ವಿವಿಧ ಜಿಲ್ಲೆಗಳಲ್ಲಿ ಸಂಭ್ರಮದ ಸ್ವಾತಂತ್ರ್ಯೋತ್ಸವ, ಶೀಘ್ರವೇ ಮಹದಾಯಿ ಯೋಜನೆ ಜಾರಿ, ಸಚಿವ ಗೋವಿಂದ ಕಾರಜೋಳ. ಮತ್ತು ಅಭಿವೃದ್ಧಿ ಪಥದಲ್ಲಿ ಕರ್ನಾಟಕ, ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ಎಫ್ಎಂ 100.6 ನೀವು ಕೇಳ್ತಾ ಇದ್ದೀರಾ ನಿಮ್ಮ ಮೆಚ್ಚಿನ ಆಕಾಶವಾಣಿ ಮೈಸೂರು. ಸಮಯ ಸರಿಯಾಗಿ 6:55. ಕೃಷಿ ರಂಗ. ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಸಚಿವಾಲಯ ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ ವಾಣಿ. ರೈತ ಬಾಂಧವರಿಗೆಲ್ಲ ಇಂದಿನ ಕೃಷಿ ರಂಗ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಂದ್ರ ಕೃಷಿ ಸಚಿವರಾದ ಶ್ರೀ ನರೇಂದ್ರ ಸಿಂಗ್ ತೋಮರ್ ಅವರು ಹರ್ ಘರ್ ತಿರಂಗ ಅಭಿಯಾನ ಕುರಿತ ಸಂದೇಶವನ್ನು ನೀಡಲಿದ್ದಾರೆ. ಸಭಿಕೋ ನಮಸ್ಕಾರ. ಪ್ರಿಯ ನಾಗರಿಕ ಭಾಯಿಯೋರ್ ಬಹನೋ, ಆಜಾದಿ ಕೆ ಅಮೃತ್ ಮಹೋತ್ಸವ ಕೆ ಇಸ್ ಅವಸರ ಪರ್ ಆಪ್ಕೋ ಬಹುತ್ ಬಹುತ್ ಬಧಾಯಿ, ಬಹುತ್ ಬಹುತ್ ಶುಭಕಾಮನಾ. ಹಮ್ ಸಬ್ಕಾ ಯಹ ಸೌಭಾಗ್ಯ ಹೈ ಕಿ ಆಜಾದಿ ಕೆ ಅಮೃತ್ ಮಹೋತ್ಸವ ಕೆ ಇಸ್ ಐತಿಹಾಸಿಕ ಮೌಕೆಗೆ ಹಮ್ ಸಾಕ್ಷಿ ಬನ್ ರಹೆ. ಇಸ್ ಅವಸರ ಪರ್ ಹಮಾರೆ ಲೋಕಪ್ರಿಯ ಪ್ರಧಾನಮಂತ್ರಿ ಮಾನ್ಯ ಶ್ರೀ ನರೇಂದ್ರ ಮೋದಿಜಿ ನೆ ಹರ್ ಘರ್ ತಿರಂಗಾ ಅಭಿಯಾನ ಕಾ ಆಹ್ವಾನ ಕಿಯಾ ಹೈ. ಮೇರಾ ಆಪ್ ಸಭಿ ಸೆ ಅನುರೋಧ ಹೈ, ಇಸ್ ಅಭಿಯಾನ ಕೋ ಸಫಲ ಬನಾಯೆ ಅಪ್ನೆ ಘರೋ ಮೇ ಸಂಸ್ಥಾನೋ ಮೇ ಔರ್ ಸಭಿ ಸ್ಥಾನೋ ಪರ್ ರಾಷ್ಟ್ರೀಯ ಧ್ವಜ ಕೋ ಫಹರಾಯೆ. ಮೇರಾ ಆಪ್ ಸಬ್ ಸೆ ಯಹ ಭಿ ಆಗ್ರಹ ರಹೆಗಾ ಕಿ ಜಬ್ ಹಮ್ ರಾಷ್ಟ್ರೀಯ ಧ್ವಜ ಕೋ ಧ್ವಜಾರೋಹಿತ ಕರ್ ರಹೆ ಹೈ ಉಸ್ ಸಮಯ ರಾಷ್ಟ್ರೀಯ ಧ್ವಜ ಕೆ ಸಮ್ಮಾನ ಕಾ ಹಮ್ ಪೂರಾ ಪೂರಾ ಖ್ಯಾಲ್ ರಖೆ. ಆಪ್ ಸಬ್ ಕೋ ಬಹುತ್ ಬಹುತ್ ಶುಭಕಾಮನಾಯೆ, ಬಹುತ್ ಬಹುತ್ ಬಧಾಯಿ, ಭಾರತ್ ಮಾತಾ ಕಿ ಜಯ. ರೈತ ಬಾಂಧವರೇ, ಇವತ್ತಿನ ಕೃಷಿ ರಂಗದಲ್ಲಿ ಸ್ವಾತಂತ್ರ್ಯೋತ್ಸವ ಮುನ್ನಾ ದಿನದಂದು ಸನ್ಮಾನ್ಯ ರಾಷ್ಟ್ರಪತಿಗಳಾದ ಶ್ರೀಮತಿ ದ್ರೌಪದಿ ಮುರ್ಮು ಅವರು ರಾಷ್ಟ್ರವನ್ನುದ್ದೇಶಿಸಿ ಮಾಡಿದ ಪ್ರಸಾರ ಭಾಷಣದ ಕನ್ನಡ ಅನುವಾದದ ಮರುಪ್ರಸಾರ ಕೇಳಲಿದ್ದೀರಿ. ಆಕಾಶವಾಣಿ 76ನೇ ಸ್ವಾತಂತ್ರ್ಯ ದಿನಾಚರಣೆಯ ಮುನ್ನಾ ದಿನದಂದು ಭಾರತದ ಘನತೆವೆತ್ತ ರಾಷ್ಟ್ರಪತಿಗಳಾದ ಶ್ರೀಮತಿ ದ್ರೌಪದಿ ಮುರ್ಮು ಅವರು ರಾಷ್ಟ್ರದ ಜನತೆಯನ್ನುದ್ದೇಶಿಸಿ ಮಾಡಿದ ಪ್ರಸಾರ ಭಾಷಣದ ಕನ್ನಡ ಅವತರಣಿಕೆ. ನನ್ನ ಪ್ರೀತಿಯ ದೇಶ ಬಾಂಧವರೇ, ನಮಸ್ಕಾರ. 76ನೆಯ ಸ್ವಾತಂತ್ರ್ಯ ದಿನದ ಪೂರ್ವ ಸಂಜೆಯಂದು ದೇಶ ವಿದೇಶಗಳಲ್ಲಿನ ಎಲ್ಲ ಭಾರತೀಯರಿಗೂ ಹಾರ್ದಿಕ ಅಭಿನಂದನೆಗಳು. ಈ ಶುಭ ಸಂದರ್ಭದಲ್ಲಿ ತಮ್ಮೆಲ್ಲರನ್ನು ಸಂಬೋಧಿಸಿ ಮಾತನಾಡಲು ನನಗೆ ಬಹಳ ಸಂತೋಷವಾಗುತ್ತಿದೆ. ನಮ್ಮ ದೇಶವು ಸ್ವತಂತ್ರ ಭಾರತವಾಗಿ ತನ್ನ 75 ಪೂರೈಸುತ್ತಿದೆ. ಸಾಮಾಜಿಕ ಸೌಹಾರ್ದತೆ, ಏಕತೆ ಮತ್ತು ಮಾನವ ಸಬಲೀಕರಣವನ್ನು ಪ್ರೋತ್ಸಾಹಿಸುವ ಸಲುವಾಗಿ ಆಗಸ್ಟ್ 14 ವಿಭಜನಾ ವಿಭೀಷಕ್ ಸ್ಮೃತಿ ದಿವಸವನ್ನಾಗಿ ಆಚರಿಸಲಾಗುತ್ತಿದೆ. 1947 ಆಗಸ್ಟ್ 15 ನಾವು ವಸಾಹತುಶಾಹಿ ಆಡಳಿತದ ಬಂಧನದ ಸಂಕೋಲೆಯನ್ನು ಕಿತ್ತೊಗೆದು ನಮ್ಮ ಭವಿಷ್ಯದ ನವನಿರ್ಮಾಣಕ್ಕಾಗಿ ಪಣತೊಟ್ಟೆವು. ಆ ಶುಭ ದಿನದ ಸಂಭ್ರಮಾಚರಣೆಯ ಘಳಿಗೆಯಲ್ಲಿ ಸ್ವತಂತ್ರ ಭಾರತಕ್ಕಾಗಿ ಹೋರಾಡಿ ತ್ಯಾಗ ಬಲಿದಾನ ಮಾಡಿದ ಎಲ್ಲ ಸ್ವತಂತ್ರ ಯೋಧರಿಗೂ ತಲೆಬಾಗಿ ನಮಿಸೋಣ. ಅವರ ಸರ್ವಸ್ವ ಬಲಿದಾನದ ಕಾರಣ ನಾವು ಸ್ವತಂತ್ರ ಭಾರತದಲ್ಲಿ ಉಸಿರಾಡುವಂತಾಯಿತು. ಭಾರತದ ಸ್ವಾತಂತ್ರ್ಯ ದಿನಾಚರಣೆಯು ಕೇವಲ ನಮಗಷ್ಟೇ ಅಲ್ಲ, ವಿಶ್ವದಾದ್ಯಂತ ಪ್ರಜಾಪ್ರಭುತ್ವವನ್ನು ಸಮರ್ಥಿಸುವ ಪ್ರತಿಯೊಬ್ಬರಿಗೂ ಸಂಭ್ರಮದ ವಿಷಯವಾಗಿದೆ. ಭಾರತವು ಸ್ವತಂತ್ರವಾದಾಗ ಅನೇಕ ಅಂತಾರಾಷ್ಟ್ರೀಯ ನೇತಾರರು

ಇನ್ನು ಮುಂದೆ ವೃಂದಗಾನದಲ್ಲಿ ಕೇಳಿ ಕೆಎಸ್ ನರಸಿಂಹಸ್ವಾಮಿ ಅವರ ಒಂದು ರಚನೆ, ನದ ನದಿಗಳ ತಾಯೇ ಗಿರಿವನಗಳ ತಾಯೇ.